ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ಲಾರಿ ಚಾಲಕ ಅಜು ಮೃತದೇಹ ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ. ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಆತ್ಮೀಯ ಕೇಳುಗರೆ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 7:00. ರೆಟಿನೋಪತಿ, ಈ ವಿಷಯಕ್ಕೆ ಸಂಬಂಧಿಸಿದ ತಮ್ಮ ಪ್ರಶ್ನೆಗಳಿಗೆ ತಜ್ಞ ವೈದ್ಯರುಗಳು ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211992922211 2222611 2223611. STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಉಡುಪಿ ಮಂಗಳೂರು. ಆತ್ಮೀಯ ಕೇಳುಗರೆ, ಪ್ರಾಯೋಜಿತ ಕಾರ್ಯಕ್ರಮ ಕೃತಿ ಸಂಪದ. ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೃತಿ ಸಂಪದದಲ್ಲಿ ಕೇಳಿ. ಕೃತಿ ಸಂಪದ ಪ್ರತಿದಿನ ಬೆಳಿಗ್ಗೆ 6:45. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ, ಮಂಗಳೂರು ವಿಭಾಗ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಈ ರೀತಿಯಾಗಿವೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 32,500-48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 32,500-40,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 26,000-27,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 6,500-9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 18,000-26,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000-20,000, ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 4,350-5,250 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,800-4,200 ರೂಪಾಯಿ, IR8 ಕ್ವಿಂಟಾಲ್ಗೆ 3,400-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,400-2,650 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,000-4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,200-4,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,200-4,900 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 18,500-30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 16,000-61,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,800-4,600 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,000-7,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 4,500-5,500, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 5,000-6,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಅಂದು ಮೇಘ ಸಂದೇಶ, ಇಂದು ರಾಗ. ಎಸ್ಎಂಎಸ್ ಮೆಲೋಡೀಸ್, ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಮಂಗಳವಾರ ಮತ್ತು ಗುರುವಾರ ಬೆಳಿಗ್ಗೆ 10:30 11:30 ಸಂದೇಶವೇ. ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಲು ನೀವು ಎಸ್ಎಂಎಸ್ ಅಥವಾ ವಾಟ್ಸ್ಆಪ್ ಮಾಡಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926500. ಹಾಡಿನ ಮೊದಲ ಸಾಲು ಹಾಗೂ ಚಿತ್ರದ ಹೆಸರನ್ನು ಬರೆದು ಈ ಹಾಡು ನಿಮಗೆ ಯಾಕಿಷ್ಟ ಆಯಿತು ಅಂತ ಸಂಕ್ಷಿಪ್ತವಾಗಿ ಬರೆಯಿರಿ. ಕೇಳಿ ಎಸ್ಎಂಎಸ್ ಮೆಲೋಡೀಸ್ ಪ್ರತಿ ಮಂಗಳವಾರ ಮತ್ತು ಗುರುವಾರ ಬೆಳಿಗ್ಗೆ 10:30 ಪತ್ರ ಸಂದೇಶ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ಭೂಮಿಪುತ್ರ ಭೌಮಾಸುರ. ನಡೆಸಿಕೊಡುತ್ತಾರೆ ಹವ್ಯಾಸಿ ಬಳಗ, ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು. ಮಾನವನಾದವನು ಪ್ರತಿನಿತ್ಯವೂ ಯೋಚನೆ ಮಾಡಬೇಕಾದ ಶುಭಾಷಿತವಿದು. ತಾನಿಂದು ಮಾನವನಂತೆ ವರ್ತಿಸಿರುವೆನೋ ಅಥವಾ ಪಶುವಿನಂತೆ ನಡೆದಿರುವೆನೋ ಎನ್ನುವುದನ್ನು ಚಿಂತನೆ ಮಾಡುತ್ತ, ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಯೋಚಿಸುತ್ತ, ಒಳ್ಳೆಯ ಹಾದಿಯಲ್ಲಿ ಸಾಗುತ್ತ ಬಾಳಬೇಕಾದುದು ಆದ್ಯ ಕರ್ತವ್ಯ. ಆದರೆ ತಪ್ಪದೇ ಕೇಳಿ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30. ಆತ್ಮೀಯ ಕೇಳುಗರೆ, ಹೃದಯ ರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಪ್ರತಿ ಸೋಮವಾರ ಹಾಗೂ ಬುಧವಾರ ಬೆಳಿಗ್ಗೆ 10:30 ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1 ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿ. ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕೃಷಿಕರಿಗೊಂದು ಸಿಹಿ ಸುದ್ದಿ, ಈಗ ನಿಮಗೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9 9 4 5 7 4 5 3 9 9. ಕೇಳುಗರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 7 ಗಂಟೆಗೆ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಳುವಿರಿ. 8 ಗಂಟೆಗೆ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಸವಿತಾ ಶ್ರೀನಿವಾಸ್, ಐಪಿಎಸ್, ಸಿಐಡಿ ಪೊಲೀಸ್ ಅಧೀಕ್ಷಕರು, ಮಾದಕ ವಸ್ತು ಮತ್ತು ಸಂಘಟಿತ ಅಪರಾಧ ವಿಭಾಗ ಬೆಂಗಳೂರು. ಆಕಾಶವಾಣಿ ಮಂಗಳೂರು ಸಮಯ ಸರಿಯಾಗಿ 7 ಗಂಟೆ. ಈಗ ಕೇಳಿ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಫ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯೋರ್ ಐ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿಂಟ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರೆಟಿನೋಪತಿ ಈ ವಿಷಯಕ್ಕೆ ಸಂಬಂಧಿಸಿದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವವರು ಡಾಕ್ಟರ್ ಜಾಕೋಬ್ ಚಾಕೋ ಮತ್ತು ಡಾಕ್ಟರ್ ಶರತ್ ಹೆಗ್ಡೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, 2222611, 2222311. ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ಪ್ರಸಾದ್ ನೇತ್ರಾಲಯ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಾಕೋಬ್ ಚಾಕೋ ಅವರು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಸರ್. ನಾವು ಇವತ್ತಿನ ಒಂದು ವಿಷಯ ಏನಂತ ಹೇಳಿದರೆ ರೆಟಿನೋಪತಿ ಅಂತ ಹೇಳಿ ತಗೊಂಡಿದ್ದೇವೆ. ರೆಟಿನೋಪತಿ ಅಂತ ಹೇಳಿದರೆ ನಮಗೆ ರೆಟಿನಾ ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ಅದನ್ನು ನೋಡುವಾಗ ಗೊತ್ತಾಗ್ತದೆ. ಮುಖ್ಯವಾಗಿ ಈ ರೆಟಿನೋಪತಿ ಅಂದರೆ ಏನು ಡಾಕ್ಟರ್? ರೆಟಿನಾ ಅಂದ ರೆಟಿನಾಗೆ ರೆಟಿನಾ ಏನು? ಕಣ್ಣಿನ ನರದ ಒಂದು ಕಣ್ಣೊಂದು ಕ್ಯಾಮ್ರಾ ಹಾಗೆ ಥಿಂಕ್ ಮಾಡಿದರೆ, ಅದರದ್ದು ಕಾರ್ನಿಯಾ ಅಂದರೆ ಅದೊಂದು ಕಾರ್ನಿಯಾ ಮತ್ತು ಲೆನ್ಸ್ ಅದು ಫೋಕಸಿಂಗ್, ಮತ್ತು ರೆಟಿನಾ ಅಂದರೆ ಅದರದ್ದು ಫಿಲ್ಮ್ ಹಾಗೆ, ಮತ್ತು ಬ್ರೈನಲ್ಲಿ ಪ್ರೋಸೆಸ್ ಆಗ್ತದೆ. ಸೊ ಆ ಫಿಲ್ಮ್ ಹಾಗಿರುವ ಅದು ಕಣ್ಣಿನ ಅದು ಲೈಟನ್ನು ಫೋಕಸ್ ಮಾಡುವಾಗ ಅದನ್ನು ಅಬ್ಸಾರ್ಬ್ ಮಾಡಿ ಪ್ರೋಸೆಸ್ ಮಾಡುವ ಟಿಶ್ಯೂ ರೆಟಿನಾ. ಆ ರೆಟಿನಾಗೆ ಏನಾದರೂ ಪ್ರಾಬ್ಲಮ್ ಬಂದರೆ, ರೆಟಿನೋಪತಿ ಅಂತ ಹೇಳ್ತಾರೆ. ಸೊ ಈ ರೆಟಿನೋಪತಿ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಬರ್ಬೋದು. ಡಯಾಬಿಟೀಸಿಂದ ಬರ್ಬೋದು, ಹೈಪರ್ಟೆನ್ಷನಿಂದ ಬರ್ಬೋದು, ಬ್ಲಡ್ಡಿನ ಪ್ರಾಬ್ಲಮಿಂದ ಬರ್ಬೋದು, ಏಜಿಂದ ಬರ್ಬೋದು, ತುಂಬ ರೀಸನ್ಸಿಂದ ಬರ್ಬೋದು. ಈ ಏನಾದರೂ ಪ್ರಾಬ್ಲಮ್ ಬಂದರೆ ರೆಟಿನೋಪತಿ, ಅದರದ್ದು ಟ್ರೀಟ್ಮೆಂಟ್ ಮಾಡುವರು ವಿಟ್ರೋರೆಟಿನಲ್ ಸರ್ಜನ್. ನಾನು ವಿಟ್ರೋರೆಟಿನಲ್ ಸರ್ಜನ್, ಡಾಕ್ಟರ್ ಶರತ್ ಕೂಡ ಅವ್ರದ್ದು ಹೆಸರು ಅನೌನ್ಸ್ ಆಗಿದೆ, ಅವರು ಉಡುಪಿಯಲ್ಲಿ ವಿಟ್ರೋರೆಟಿನಲ್ ಸರ್ಜನ್. ನಾವು ಈ ರೆಟಿನಾ ಪ್ರಾಬ್ಲಮ್ಸಿಗೆ ಟ್ರೀಟ್ಮೆಂಟ್ ಮಾಡುವರ ಸರ್ಜನ್ಸ್. ಈಗ ಈ ರೆಟಿನೋಪತಿ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದ ಬರಬಹುದು ಅಂತ ಹೇಳಿ, ಮುಖ್ಯವಾಗಿ ಈ ಬರುವಂಥ ಕಾರಣಗಳಿಂದ ನಮಗೆ ಏನು ಪ್ರಾಬ್ಲಮ್ಗಳು ಕಾಣ್ತವೆ? ಹಾಂ, ಸೊ ಎಂಥ ಸಿಂಪ್ಟಮ್ಸ್ ಬರ್ತದೆ ಪೇಷಂಟಿಗೆ? ಸೊ ರೆಟಿನೋಪತಿ ಬರುವಾಗ ಯೂಶ್ವಲಿ ಎಂಥ ಯಾವ ಪ್ರಾಬ್ಲಮ್, ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಬೇರೆ ಬೇರೆ ಸಿಂಪ್ಟಮ್ಸ್ ಬರ್ತದೆ. ಸೊ ಕಣ್ಣಿನ ನರದ ಕೆಳಗಡೆ, ರೆಟಿನದ ಕೆಳಗಡೆ ನೀರು ಬಂದರೆ, ಫ್ಲೂಯಿಡ್ ಬಂದರೆ, ಸೊ ಫ್ಲೂಯಿಡ್ ಬೇರೆ ಬೇರೆ ರೀಸನ್ಸ್ ಬರ್ಬೋದು. ಬ್ಲಡ್ ವೆಸಲ್ ಬ್ಲಾಕ್ ಆಗ್ಬೋದು, ಹೊಸ ರಕ್ತ ನರಗಳು ಡೆವಲಪ್ ಆಗ್ಬೋದು ನರದ ಕೆಳಗಡೆ. ಇಂಥ ರೀಸನಿಂದ ಫ್ಲೂಯಿಡ್ ಬಂದರೆ ನಮ್ಮ ಸೂಕ್ಷ್ಮ ದೃಷ್ಟಿ ಸೆಂಟ್ರಲ್ ವಿಷನಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಅಥವಾ ಶ್ಯಾಡೋ ಬರ್ತದೆ. ಏನಾದರೂ ಕಣ್ಣಿನ ನರದ ಮುಂದಗಡೆ ಬ್ಲೀಡಿಂಗ್ ಬರ್ತಾ ಇದ್ದರೆ, ಸ್ಮಾಲ್ ಬ್ಲ್ಯಾಕ್ ಡಾಟ್ಸ್ ಕಾಣ್ತಾರೆ, ಮತ್ತು ನರ ಜಾರ್ತಾ ಇದ್ದರೆ, ನರ ಕಟ್ಟಾದರೆ ಫ್ಲ್ಯಾಶಸ್ ಆಫ್ ಲೈಟ್, ಅಥವಾ ಒಂದು ಸೈಡಿಂದ ಕಾಣೋದ್ರೆ ಒಂದು ಕರ್ಟನ್ ಬೀಳೋ ಹಾಗೆ ಒಂದು ಶ್ಯಾಡೋ ಬರ್ತದೆ. ಇದೆಲ್ಲ ಸಿಂಪ್ಟಮ್ಸ್ ಆಫ್ ರೆಟಿನೋಪತಿ, ಜನರಲ್ ಸಿಂಪ್ಟಮ್ಸ್ ಆಫ್ ರೆಟಿನೋಪತಿ ಅಂತ ಹೇಳಿದ್ರೆ ಕಾಮನ್ ಸಿಂಪ್ಟಮ್ಸ್ ಇದು. ಸೊ ಇದು ಬಂದಾಗ ಅವರಿಗೆ ರೆಟಿನಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದೆ. ಹೌದು ಹೌದು. ಕ್ಯಾಟ್ರಾಕ್ಟಿಂದ ಬಂದರೆ ಒಂದು ಜನರಲೈಸ್, ಒಂದು ಒಂದು ಲೆನ್ಸ್ ಡರ್ಟಿ ಇದ್ದರೆ, ನಮ್ಮದು ಕ್ಯಾಮ್ರಾ ಲೆನ್ಸ್ ಫೋನಲ್ಲಿ ನಿಮಗೆ ನಮ್ಗೆ ಎಲ್ಲರಿಗೆ ಫೋನ್ ಉಂಟು, ಈಗ ಅದು ಡರ್ಟಿ ಆಗ್ತದಲ್ಲ, ಅದು ನಾವು ಕೆಲವೊಮ್ಮೆ ಫೋಟೋ ತೆಗೆಯುವಾಗ ಎಲ್ಲ ಒಂದು ಗ್ರೇಶ್ ಕಲರ್ ಕಾಣ್ತದಲ್ಲ, ಫೇಡೆಡ್ ಕಲರ್, ಅದು ಕ್ಯಾಟ್ರಾಕ್ಟ್ ಬರುವಾಗ ಅಂಥ ಸಿಂಪ್ಟಮ್ ಬರ್ತದೆ. ರೆಟಿನೋಪತಿಯಲ್ಲಿ ಹಾಗೆ ಅಲ್ಲ, ಒಂದು ಕಡೆಯಲ್ಲಿ ಫುಲ್ ಬ್ಲ್ಯಾಕ್ ಕಾಣ್ತದೆ ಅಥವಾ ಒಂದು ಶ್ಯಾಡೋ ಕಾಣ್ತದೆ, ಸರ್ ಶ್ಯಾಡೋ ಕಾಣ್ತದೆ. ಸೊ ಅದು ಸಿಂಪ್ಟಮ್ಸ್ ತುಂಬ ಡಿಫ್ರೆಂಟ್ ಇರ್ತದೆ. ಅಕ್ಯೂಟ್ ಇರ್ತದೆ ಅಂದರೆ ಬೇಗ ಸಡನ್ ಆಗಿ ಬರ್ತದೆ. ಕ್ಯಾಟ್ರಾಕ್ಟ್ ಅಂದರೆ ಸ್ಲೋ ಆಗಿ ಡೆವಲಪ್ ಆಗೋದು, ಸ್ವಲ್ಪ ಡ್ರೈವಿಂಗ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓದಲಿಕ್ಕೆ ಕಷ್ಟ ಆಗ್ತದೆ, ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಸ್ಲೋಲಿ ಅದು ಡಿಮ್ ಡಿಮ್ ಡಿಮ್ ಆಗ್ತದೆ, ಇದು ಬೇರೆ ಅಕ್ಯೂಟ್. ಈಗ ಒಂದು ಫೋನ್ ಕರೆ ಇದೆ, ಅದು ತಗೊಂಡು ಮತ್ತೆ ನಮ್ಮ ಮಾತನ್ನು ಮುಂದುವರಿಸುವ. ಹಲೋ ಹಲೋ ಹಲೋ ಹಲೋ, ನಿಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ, ಹೇಳಿ. ಏನಿಲ್ಲ, ನಾನು ಆಪರೇಷನ್ ಮಾಡಿ ಕಣ್ಣಿಂದು ಆಪರೇಷನ್ ಮಾಡಿ ಒಂದು ವಾರ ಆಯ್ತು. ಓಕೆ, ಇವತ್ತು ನಾನು ಕನ್ಸಲ್ಟಿಗೆ ಹೋಗುವಾಗ ಇನ್ನೊಂದು ವಾರ ಪುನೊಂದು ಮಾಡುವ ಅಂತ ಹೇಳ್ತಾರೆ, ಅದು ಮಾಡ್ಬೋದು. ಓಕೆ ಸರ್, ನಿಮ್ಮ ಹೆಸರು ಸರ್? ಗಣೇಶ್. ಗಣೇಶ್, ಓಕೆ. ಈಗ ನಿಮ್ದು ಪರಿ ಆಪರೇಷನ್ ಆಗಿದೆಯಾ? ಹೌದು. ಪರಿ ಆಪರೇಷನ್ ನಂತರ ಇನ್ನೊಮ್ಮೆ ಮಾಡ್ಬೇಕಂತ ಹೇಳಿದ್ದಾರೆ. ಇನ್ನೊಂದು ಕಣ್ಣಿ, ಇನ್ನೊಂದು ಕಣ್ಣಿಗೆ, ಇನ್ನೊಂದು ಕಣ್ಣಿ. ಎರಡು ವಾರ ಬಿಟ್ಟು. ಶೋರ್ ಶೋರ್. ಸೊ ನಾರ್ಮಲಿ ನಾವು ಪೊರೆ ಆಪರೇಷನ್ಗೆ ನರ ಆಪರೇಷನ್ ಸ್ವಲ್ಪ ಬೇರೆ ಇರ್ತದೆ, ಬಟ್ ಪೊರೆ ಆಪರೇಷನ್ ಮಾಡಿದರೆ ನಾವು ಯೂಶ್ವಲಿ ಬೋತ್ ಐಸ್ ಬೇಗ ಬೇಗ ಮಾಡ್ತೇವೆ. ಬಿಕಾಸ್ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಪೊರೆ ಆಪರೇಷನ್ ಮಾಡಿದ ನಂತರ ಯೂಶ್ವಲಿ 2-3 weeks ನಂತರ ನಾವು ಕನ್ನಡಕ ಕೊಡ್ತೇವೆ ಓದಲಿಕ್ಕೆ. ನಾವು ಒಂದ್ಸಲ 3 weeks ನಂತರ ಒಂದು ಕಣ್ಣಿಗೆ ಕೊಡ್ತೇವೆ, ಪುನಃ ಒಂದು 2-3 months ನಂತರ ಇನ್ನೊಂದು ಕಣ್ಣು ಮಾಡಿ ಇನ್ನೊಮ್ಮೆ ಕನ್ನಡಕ ಕೊಡೋದು, ಅದಕ್ಕಿಂತ ಬೆಟರ್ ಮತ್ತು ಸೂಟ್ ಆಗೋದಿಲ್ಲ. ಒಂದು ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇದೆ, ಒಂದು ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ವಿದಿನ್ 1 week ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ ಕೂಡಲೇ ಅವರು ಹೇಳಿದ್ದು ಸರಿಯಾಗಿ. ಸರಿ ಸರಿ ಸರಿ, ಹೌದು. ಸಾಮಾನ್ಯ ಎರಡು ಕಣ್ಣಿಗೂ ಕೂಡ ಇದು ಯೂಶ್ವಲಿ ಕ್ಯಾಟ್ರಾಕ್ಟ್ ಸಿಮಿಲರ್ ಬರ್ತದೆ, ಏಜ್ ಇಂದ ಬರುವ ಪ್ರಾಬ್ಲಮ್. ಮಾಡ್ಬೋದು ಮಾಡ್ಬೋದು, ಫಸ್ಟ್ ಕಣ್ಣಲ್ಲಿ ಒಳ್ಳೆ ದೃಷ್ಟಿ ಬಂದಿದ್ರೆ ನೋ ಪ್ರಾಬ್ಲಮ್, ಏನಿಲ್ಲದಿದ್ರೆ ಡೆಫಿನೆಟ್ಲಿ ಇನ್ನೊಂದು ಕಣ್ಣಿಗೆ ಹೋಗ್ಬೋದು. ಮಾಡ್ಬೋದು, ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಅವ್ರು ಅವರೇ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಅದೊಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ನಾವು ಎಲ್ಲರೂ ಹಾಗೆ ಅಡ್ವೈಸ್ ಮಾಡ್ತೇವೆ, ಎಲ್ಲ ಅನ್ಕಾಂಪ್ಲಿಕೇಟೆಡ್ ಅಂದರೆ ಪ್ರಾಬ್ಲಮ್ ಇಲ್ಲ ಸರ್ಜರಿ ಅದು ಇದ್ದರೆ ನಾವು 2 ಕಣ್ಣಲ್ಲಿ 1 week ಅಪಾರ್ಟ್ ನಾವು ಸರ್ಜರಿ ಮಾಡ್ತೇವೆ. ಸೊ ಅವರು ಹೇಳಿದ್ದು ಕರೆಕ್ಟ್. ಓಕೆ, ಮತ್ತೆ ಒಂದು ತಿಂಗಳು ಬಿಟ್ಟು ನರದ್ದು ನೋಡುವ ಅಂತ ಹೇಳಿದ್ರು. ಆ ನರ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ಫಸ್ಟ್ ಕಣ್ಣಲ್ಲಿ ಕೂಡ ನಾವು ನೋಡ್ಬೋದು. ಈಗ ಒಂದು ಕಣ್ಣಲ್ಲಿ ಪರಿ ಆಪರೇಷನ್ ಆಗಿದೆ ಅಲ್ಲ, ಅದರಲ್ಲಿ ಡೆಫಿನೆಟ್ಲಿ ನಾವು ನೋಡ್ಬೋದು ನರಕ್ಕೆ ಏನು ಪ್ರಾಬ್ಲಮ್ ಉಂಟಾ ಇಲ್ಲ ಅಂತ. ನಿಮಗೆ ಶುಗರ್ ಏನು ಉಂಟಾ ಸರ್? ಅದು ಶುಗರಿಂದ ಡಯಾಬಿಟಿಕ್ ರೆಟಿನೋಪತಿ ಅಂತ ಪ್ರಾಬ್ಲಮ್ ಬರ್ಬೋದು. ಸೊ ಅದಕ್ಕೆ ಡೆಫಿನೆಟ್ಲಿ ಪೊರೆ ಆಪರೇಷನ್ ನಂತರ ನರದ ಚೆಕಪ್ ಮಾಡಬೇಕು. ಅದರದ್ದು ಸ್ಕ್ಯಾನಿಂಗ್ ಎಲ್ಲ ಇರ್ತದೆ, ಕೆಲವೊಮ್ಮೆ ಆಂಜಿಯೋಗ್ರಾಮ್ ಮಾಡಬೇಕಾಗ್ತದೆ, ಏನಾದರೂ ಬ್ಲೀಡಿಂಗ್ ಆಗ್ತದೆ ಅದು ಚೆಕ್ ಮಾಡಬೇಕು. ಎಲ್ಲ ನಾರ್ಮಲ್ ಇದ್ದರೆ ಏನು ಮಾಡಲಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ಚೆಕ್ ಮಾಡಬೇಕು. ಸೊ ನಿಮ್ಮ ನೀವು ಹೋಗುವ ಹಾಸ್ಪಿಟಲಲ್ಲಿ ಎಲ್ಲ ಮಿಷಿನ್ಸ್ ಇರಬೇಕಂತ ನೀವು ನೋಡಬೇಕು. ಒಳ್ಳೆಯದು ಗಣೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಂದು ಫೋನ್ ಕರೆ ಇದೆ. ಹಲೋ ಹಲೋ, ಯಾರು ಮಾತಾಡೋದು? ಸುರೇಣ್ ಭಟ್ ಸರ್, ನಾನು ಮಂಗಳೂರಿಂದ ಗಿರಿಧರ್ ಪೈ ಅಂತ ಮಾತಾಡೋದು. ಹೇಳಿ ಗಿರಿಧರ್ ಪೈ ಅವರೇ. ಸರ್, ನಾನು ಡಾಕ್ಟರ್ ಹತ್ರ ಮಾತಾಡಿ. ಡಾಕ್ಟರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ರೆಟಿನೋಪತಿ ಬಗ್ಗೆ ನನಗೂ ಒಂದು ಪ್ರಶ್ನೆ ಇದೆ. ಯೆಸ್ ಯೆಸ್ ಹೇಳಿ. ಸರ್, ನಾನು ಚಿಕ್ಕ ಹುಟ್ಟಿದಾಗಿಂದ ಬ್ಲೈಂಡ್ ಸರ್, ಅಂದ್ರೆ 6 months ಪ್ರೆಗ್ನೆಂಟ್ ಇದ್ದಾಗ ಬ್ಲೈಂಡ್ ಆಗಿರೋದು ನಾನು. ಹಲೋ, ಈ ಕೇಸ್ ಏನು ಅಂದ್ರೆ ಅದು ಡೆವಲಪ್ಮೆಂಟಲ್, ಅಂದ್ರೆ ಕಣ್ಣು ಸರಿ, ದೃಷ್ಟಿ ಸರಿ ಬೆಳೆದಿಲ್ಲ, ಅಂದ್ರೆ ರೆಟಿನಾ ವರ್ಕ್ ಆಗ್ತಾ ಇಲ್ಲ. ಅಂದ್ರೆ 6 months ಅಲ್ಲಿ ಪ್ರೆಗ್ನೆಂಟ್, 9 months ಮುಂಚೆ ಪ್ರೆಗ್ನೆಂಟ್ ಆದಾಗ ನಾನು ಬ್ಲೈಂಡ್ ಆಗಿತ್ತು ಸರ್. ನಾನು ಅದು ದೃಷ್ಟಿ ಬೆಳೆದಿಲ್ವಂತೆ, ಅದು ರೆಟಿನಾದು ಪ್ರಾಬ್ಲಮ್ ಇದೆ ತುಂಬಾ. ರೆಟಿನಾ ಇದೆ, ಕೆಲಸ ಮಾಡ್ತಾ ಇಲ್ಲ. ಆತರ ಅಂದ್ರೆ ಆತರದ್ದು ಸಮಸ್ಯೆ ಇರೋರ್ಗೆ ಈಗ ಜೀನ್ ಥೆರಪಿ ಅಂತ ಬಂದಿದೆಯಲ್ಲ ಸರ್. ಓಕೆ, ಜೀನ್ ಥೆರಪಿ ಅಂತ ಈಗೇನೋ ಬಂದಿದೆಯಂತೆ. ಆ ಸಮಸ್ಯೆಗೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಸರ್? ಈಗ 6 months ಪ್ರೆಗ್ನೆಂಟ್ ಅಲ್ಲಿ ರೆಟಿನಾ, ಅಂದ್ರೆ ರೆಟಿನಾ ಇದೆ, ಕೆಲಸ ಮಾಡ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಸೊ ನೀವು ಹುಟ್ಟು ಬೇಗ ಹುಟ್ಟಿದ್ದೀರಾ 6 months ಅಲ್ಲಿ? ಹೌದೌದು. ಓಕೆ, ಸೊ ಯೂಶ್ವಲಿ ಒಂದು ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ ಅಂತ ಒಂದು, ಅದೇ ಅದೇ ಅದೇ ಅದೇ ಅದೇ ಅದೇ ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಜೀನ್ ಥೆರಪಿ ಏನಾದ್ರು ಇದೆಯಾ ಅದಕ್ಕೆ? ಇಲ್ಲ ಸಾರಿ, ಅದಕ್ಕೆ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿಗೆ ಜೀನ್ ಥೆರಪಿ ಇರೋದಿಲ್ಲ. ಬಿಕಾಸ್ ಏನಾಗ್ತಾ ಇದ್ರಿಂದ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿಯಲ್ಲಿ ಬ್ಲಡ್ ವೆಸಲ್ಸ್ ರೆಟಿನಾದ ಮುಂದ್ಗಡೆ ಗ್ರೋ ಆಗ್ತದೆ, ನಂತರ ಅದು ಶ್ರಿಂಕ್ ಆಗ್ತದೆ ಮತ್ತು ರೆಟಿನಾವನ್ನು ಪುಲ್ ಮಾಡ್ತದೆ. ಪುಲ್ ಮಾಡುವಾಗ ಅದು ಫುಲ್ ರೆಟಿನಾ ಡಿಟ್ಯಾಚ್ ಆಗ್ತದೆ. ಅದರದ್ದು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅದು ಫುಲ್ ಡಿಟ್ಯಾಚ್ ಆಗುವ ಮುಂಚೆ ಸರ್ಜರಿ ಮಾಡಬೇಕು. ಅದು ಐ ಥಿಂಕ್ ಈಗ ನಿಮ್ಮ ವಯಸ್ಸು ಎಷ್ಟು ಸರ್? ಸರ್, ನನ್ನ ವಯಸ್ಸು 27. ಹಾಂ, ಸೊ 27 ಇಯರ್ಸ್ ಮುಂಚೆ ಇದರದ್ದು ಟ್ರೀಟ್ಮೆಂಟ್ ಎಲ್ಲಿಯಾದರೂ ಇರಲಿಲ್ಲ. ಸೊ ಸರ್ಜರಿ ಏನು ನಿಮಗೆ ಆಗ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಜೀನ್ ಥೆರಪಿ ಅಂದರೆ ಏನಾದರೂ ಜೆನೆಟಿಕ್ ಡಿಫೆಕ್ಟ್ ಇದ್ದರೆ, ಸೊ ನಿಮ್ಮ ರೆಟಿನಾ ಆ್ಯಕ್ಚುಲಿ ನಾರ್ಮಲ್ ಇದೆ, ಬಟ್ ರೆಟಿನಾದ ಮುಂದಗಡೆ ಇರುವ ಟಿಶ್ಯೂಸ್ ಬ್ಲಡ್ ವೆಸಲ್ಸ್ ಗ್ರೋ ಆಗಿ ಅದನ್ನು ಪುಲ್ ಮಾಡಿದೆ. ಕೆಲವರಿಗೆ ಅಂದರೆ ರೆಟಿನಾ ಹುಟ್ಟುವಾಗಲೇ ಏನಾದರೂ ಜೆನೆಟಿಕ್ ಡಿಫ್ರೆನ್ಸಸ್ ಇರ್ತದೆ, ವೇರಿಯೇಷನ್, ಮ್ಯೂಟೇಷನ್ ಅಂತ ಹೇಳ್ತದೆ. ಅಂಥ ಸಿಚುವೇಶನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಆ ಜೀನನ್ನು ರೀಪ್ಲೇಸ್ ಮಾಡ್ಬೋದು. ಆಬ್ವಿಯಸ್ಲಿ ಅದು ಈಗ ಇಂಡ್ಯಾದಲ್ಲಿ ಅವೈಲೇಬಲ್ ಇಲ್ಲ, ಬಟ್ ಫ್ಯೂಚರಲ್ಲಿ ಅವೈಲೇಬಲ್ ಆಗ್ಬೋದು. ಆ ಜೀನನ್ನು ತೆಗೆದು ಇನ್ನೊಂದು ಜೀನ್ ಇನ್ಸರ್ಟ್ ಮಾಡ್ಬೋದು ಅದರ ಜೀನೋಮಲ್ಲಿ, ಅದು ಜೀನ್ ಥೆರಪಿ. ಇಲ್ಲ ಇಲ್ಲ ಇಲ್ಲ, ನಿಮ್ದು ಆಕ್ಚುಲಿ ಮೋರ್ ಫಿಸಿಕಲ್ ಪ್ರಾಬ್ಲಮ್ ಅದರಲ್ಲಿ. ರೆಟಿನೋಪತಿಯ ಪ್ರಿಮೆಚ್ಯೂರಿಟಿಯಲ್ಲಿ ಆ ಬ್ಲಡ್ ವೆಸಲ್ಸಿಂದ ರೆಟಿನಾ ಡಿಟ್ಯಾಚ್ ಆಗ್ತದೆ. ಸೊ ಯೂಶ್ವಲಿ ಅದಕ್ಕೆ ರೆಟಿನೋಪತಿಯ ಪ್ರಿಮೆಚ್ಯೂರಿಟಿ 27 ಇಯರ್ಸ್ ಆದ ನಂತರ ಫುಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ರೆ ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ದಟ್ ಇಸ್ ನಾಟ್ ಪಾಸಿಬಲ್. ನಾನು ಹುಟ್ಟುವಾಗ ಜೀನ್ ಏನು ಇರಲಿಲ್ಲ ಸರ್, 97ರಲ್ಲಿ. ಈಗಲೂ ಆದ್ರೂ ಇಂಥ ಕಂಡೀಷನ್ಸ್ ಗೆ ಜೀನ್ ಥೆರಪಿ ಮಾಡಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಸಾರಿ ಟು ಹಿಯರ್. ಸರಿ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸುಲೇಮಾನ್ ಬೋಳಂತೂರಿಂದ. ಹೇಳಿ ಸುಲೇಮಾನ್ ಅವರೇ. ನಮಸ್ಕಾರ. ನನ್ನ ಬಲಕಣ್ಣಿಗೆ ಪೊರೆ ಬಂದಿದೆ, ಅದು ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್. ಆಪರೇಷನ್ ಮಾಡಿದ್ರೆ ಎಷ್ಟು ಸಮಯ ಇದೆ ಮಾಡ್ಬೋದು? ಎಷ್ಟು ಸಮಯ ನಂತರ ಮಾಡ್ಬೋದಾ? ಅಲ್ಲಲ್ಲ, ಸೊ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದರೆ ಯೂಶ್ವಲಿ ಬೇರೆ ಏನು ಪ್ರಾಬ್ಲಮ್ ಇಲ್ಲದ್ರೆ, ಅಂದರೆ ರೆಟಿನಾಗೆ ಏನು ಪ್ರಾಬ್ಲಮ್ ಇಲ್ಲದ್ರೆ, ಆಪ್ಟಿಕ್ ನಾವಿಗೆ ಪ್ರಾಬ್ಲಮ್ ಇಲ್ಲದ್ರೆ, ಸಕ್ಸಸ್ ರೇಟ್ ಆಫ್ ಕ್ಯಾಟ್ರಾಕ್ಟ್ ಸರ್ಜರಿ ಆಲ್ಮೋಸ್ಟ್ 99% ಇದೆ. 98-99 ಅಂದರೆ 100 ಜನರಿಗೆ ಆಪರೇಷನ್ ಮಾಡಿದ್ರೆ 98 ಜನರಿಗೆ ಒಳ್ಳೆ ದೃಷ್ಟಿ, ಆಲ್ಮೋಸ್ಟ್ ಪರ್ಫೆಕ್ಟ್ ದೃಷ್ಟಿ ಬರ್ಬೋದು. ಓಕೆ, ಬಟ್ ಎಲ್ಲರಿಗೆ ನಾರ್ಮಲ್ ಕಣ್ಣು ಇರುವುದಿಲ್ಲ. ಕ್ಯಾಟ್ರಾಕ್ಟ್ ಕೆಲವರಿಗೆ ಕ್ಯಾಟ್ರಾಕ್ಟ್ ಮಾತ್ರ ಅಲ್ಲ, ಕ್ಯಾಟ್ರಾಕ್ಟ್ ಮತ್ತು ರೆಟಿನಾದ ಪ್ರಾಬ್ಲಮ್, ಕ್ಯಾಟ್ರಾಕ್ಟ್ ಮತ್ತು ಗ್ಲೋಕೋಮಾ, ಕ್ಯಾಟ್ರಾಕ್ಟ್ ಮತ್ತು ಆಪ್ಟಿಕ್ ನರ್ವ್ ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಲವೊಮ್ಮೆ ದೃಷ್ಟಿ ಬರೋದಿಲ್ಲ. ನಿಮ್ಮ ಡಾಕ್ಟರ್ ಏನಾದರೂ ಹೇಳಿದ್ದಾರೆ ಬೇರೆ ಏನು ಪ್ರಾಬ್ಲಮ್, ಕ್ಯಾಟ್ರಾಕ್ಟ್ ಇಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್? ಅದು ಯೂಶ್ವಲಿ ಆಪರೇಷನ್ ಮಾಡಿದ್ರೆ ಒಳ್ಳೆ ದೃಷ್ಟಿ ಬರ್ತದೆ. ಎಷ್ಟು ಖರ್ಚಾಗ್ಬೋದು ಸರ್ ಅದಕ್ಕೆ? ಅದು ಡಿಪೆಂಡಿಂಗ್ ಆನ್ ದ ಹಾಸ್ಪಿಟಲ್, ಡಿಪೆಂಡಿಂಗ್ ಆನ್ ದ ಲೆನ್ಸ್, ಅದು ಖರ್ಚು ಬೇರೆ ಬೇರೆ ಡಿಫ್ರೆಂಟ್ ಕಾಸ್ಟ್ ಇರ್ತದೆ. ಹೌದು, ಲೆನ್ಸ್ ಇಂಪೋರ್ಟೆಡ್ ಲೆನ್ಸ್ ಇದ್ರೆ ಕಾಸ್ಟ್ಲಿ ಇರ್ತದೆ, ಇಂಡಿಯನ್ ಲೆನ್ಸ್ ಇದ್ರೆ ಚೀಪರ್ ಇರ್ತದೆ. ಸ್ಕೀಮ್ಸ್ ಇದೆ, ಯಶಸ್ವಿನಿ, ಸಂಪೂರ್ಣ ಸುರಕ್ಷಾ, ಯಾವ್ದೆಲ್ಲ ಅದರಲ್ಲಿ ಫ್ರೀ ಆಗ್ತದೆ. ಸೊ ಅದು ಡಿಪೆಂಡಿಂಗ್, ESI ಅಲ್ಲಿ ಫ್ರೀ ಆಗ್ತದೆ. ಸೊ ಇದೆಲ್ಲ ಏನು, ಸಾರಿ, ಎಂತ ಸಿಗ್ತದೆ? ಪ್ರೋತ್ಸಾಹ ಯೋಜನೆ ಉಂಟು ಉಂಟು, ಅದೇ ಅವ್ರು ಹೇಳಿದ್ರು. ಈ ತರದ ಯಶಸ್ವಿನಿ, ಸಂಪೂರ್ಣ ಗವರ್ಮೆಂಟ್ ಸ್ಕೀಮ್ಸ್ ಉಂಟಲ್ಲ ಸರ್, ಯಶಸ್ವಿನಿ ಇದೆಲ್ಲ ಸ್ಕೀಮ್ಸ್ ಉಂಟಲ್ಲ, ಅದರಲ್ಲಿ ಫ್ರೀ ಕೂಡ ಆಗ್ಬೋದು. ಫ್ರೀ ಕೂಡ ಆಗ್ಬೋದು ಅದರಲ್ಲಿ ಅಂತ ನೀವು ಅದನ್ನ ಕೇಳ್ಕೊಳ್ಬೇಕಾಗ್ತದೆ ಅಂತ ಅಲ್ಲಿ ಹೋಗಿ. ಆಯ್ತಾ, ಇದರಲ್ಲಿ ಅದರಲ್ಲಿ ಯಾವುದು ಸಾಮಾನ್ಯವಾಗಿ ಪೊರೆ ಮಾಡಿದ್ರೆ ಸಕ್ಸಸ್ ಸಾಮಾನ್ಯವಾಗಿ ಆಗ್ತದೆ ಅಂತ ಅವ್ರು ಹೇಳುದು. ಅದರಿಂದ ನೀವು ಹೋಗಿ ಅಲ್ಲಿ ಕೇಳಿಕೊಳ್ಳಿ. ಆಯ್ತಾ, ಓಕೆ, ನಮಸ್ಕಾರ ಸುಲೇಮಾನ್ ಅವರೇ. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡುದು? ಹೇಳಿ. ನಮ್ದೊಂದು ಮಗಳಿಗೆ ಮೊನ್ನೆ ಇದು ಕಣ್ಣಪ್ಪ ಇದು ಕುರಿ ಬೇದಿದೆ. ಕುರಿ ಹೇಳ್ತಾರಲ್ಲ, ಅದಕ್ಕೆ ನಾನು ಪ್ರಸಾದ್ ನೇತ್ರಾಲಯ ಬಂದಿದ್ದೇನೆ. ಒಂದು ಇದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಎಂತ ಹೇಳಿದ್ರೆ ಈಗ ಕುರಿ ಎಲ್ಲಿ ಇದ್ದದ್ದು? ಕುರಿ ಕಣ್ಣು ಒಳಗಡೆ ಮೇಲೆ ಮತ್ತೆ ಕೆಳಗೆ. ಅದು ಅಪ್ಕೃಷಿ ಮಾಡಿ ಅದು ತೆಗಿಯು ಅಂತ ಹೇಳಿದ್ರೆ ಮಗಳಿಗೆ ಸ್ವಲ್ಪ ಈಗ 7ನೇ ಕ್ಲಾಸ್, ಅವಳಿಗೆ ಸ್ವಲ್ಪ ಧೈರ್ಯ ಕಮ್ಮಿ. ಮತ್ತೆ ಅವಳಿಗೆ ಎಲ್ಲ ಆದ್ಮೇಲೆ ಅವ್ರು ಡಾಕ್ಟರ್ ಹೇಳಿದ್ರು ನಾಲ್ಕೊಂದು ಒಳ್ಳೆಡಿಕ್ಕಿದ್ದು ಮುಲಂ ಇದು ಹಚ್ಚಿ ಈಗ ಕಮ್ಮಿ ಆಯ್ತು ಅಂತ ಹೇಳಿದ್ರು. ಅದೆಂತ ಹೇಳಿದ್ರೆ ರೇಸಿಯಾಗಿ ಹೋಗ್ತಾ ಉಂಟು, ಆದ್ರೂ ಗೂಂಜ್ ಹೇಳ್ತಾರಲ್ಲ ಬುಡ ಅದು ಹೋಗ್ಲಿಲ್ಲ. ಅದು ಇನ್ನೊಂದ್ಸಲ ಬಂದು ಕರ್ಕೊಂಡು ತೋರಿಸಬಹುದಾ ಅಂತ ಕೇಳಿ ನೋಡು ಅಂತ ಫೋನ್ ಮಾಡಿದ್ದೆ. ಡೆಫಿನೆಟ್ಲಿ ಸರ್, ನಮಸ್ಕಾರ. ಅದು ಏನಾದರೂ ಅದು ಅಯಿಂಟ್ಮೆಂಟ್ ಇಂದ ಸರಿ ಆಗ್ತಾ ಇಲ್ಲದ್ರೆ ನೀವು ಪ್ಲೀಸ್ ಬಂದು ಅದನ್ನು ರಿವ್ಯೂ ಕನ್ಸಲ್ಟೇಷನ್ ನೀವು ಮಾಡ್ಬೋದು. ನಾವು ಡೆಫಿನೆಟ್ಲಿ ಸೇಮ್ ಡಾಕ್ಟರ್ ಯಾರು ನಿಮ್ಮನ್ನು ಫಸ್ಟ್ ನೋಡಿದ್ದಾರೆ ಅವರನ್ನು ಅವ್ರು ನೋಡಿ ಅವರಿಗೆ ಕಂಪೇರ್ ಮಾಡ್ಬೋದು ಮುಂಚೆ ಹೇಗಿತ್ತು ಮತ್ತು ಹೀಗೆ ಹೇಗೆ ಉಂಟಂತ, ಮತ್ತು ಅದರದ್ದು ಕರೆಕ್ಟ್ ಟ್ರೀಟ್ಮೆಂಟ್ ಅಡ್ವೈಸ್ ಎಲ್ಲ ಕೊಡ್ಬೋದು ನಿಮಗೆ. ಸೊ ಪ್ಲೀಸ್ ಬನ್ನಿ, ಅವರನ್ನು ಕೂಡ ಕರ್ಕೊಂಡು ಬನ್ನಿ ಮತ್ತು ನಾವು ನೋಡ್ಬೋದು. ಮತ್ತು ಓಲ್ಡ್ ಪೇಪರ್ಸ್ ಕೂಡ ಬಂದು ತೋರಿಸ್ಬೇಕು, ಸೊ ದಟ್ ನಮಗೆ ಗೊತ್ತಿರ್ತದೆ ಯಾವ ಯಾವ ಡಾಕ್ಟರ್ ನೋಡಿದಾರಂತ. ಹೌದಾ, ಮತ್ತೆ ಅವಳಿಗೆ ಹೆದರಿಕೆ ಜಾಸ್ತಿ. ಶಾಲೆ ಹೋಗುವಲ್ಲೆಲ್ಲ ಗೌರ್ಮೆಂಟ್ ಇಂಜೆಕ್ಷನ್ ತಕೊಳ್ತಾಳೆ. ಇಲ್ಲಿ ಸಿಸ್ಟರ್ ಅಲ್ಲಿ ಇರುವಾಗ ಒಂದೇ ಸರ್ತಿ ಬಂದು ಮಾತಾಡದೆ ಇಂಜೆಕ್ಷನ್ ಕೊಟ್ಟರು. ಅವ್ರ ಬಿಜಿ ಅಲ್ಲಿದ್ರು. ಮತ್ತೆಂತ ಹೇಳಿದ್ರೆ ಮಾತೆ ಮಕ್ಕಳಲ್ಲ, ಅವಳಿಗೆ ತುಂಬಾ ಹೆದರಿ ಮಾತ್ರ. ರಾತ್ರಿ ಮಲಗ್ಲಿಕ್ಕೆ ಅವಳಿಗೆ ಬಾರಿ ಅಷ್ಟು ಹೆದರಿಕೆ ಆಗಿ ಹೋಗಿದೆ. ಹೆದರಿಕೆ ತುಂಬಾ ಆಗಿದೆ ಅಂತ ಹೇಳುವಂತದ್ದು. ಓಕೆ ಓಕೆ. ಸೊ ಪೇರೆಂಟ್ಸ್ ಇಬ್ಬರು ಬರಬಹುದು ಅವರಿಗೆ ಸ್ವಲ್ಪ ಧೈರ್ಯ ಕೊಡ್ಲಿಕ್ಕೆ. ಹೇಳಿದ್ರೆ ಇದು ಕಣ್ಣಿನ ಐಕೆಯಲ್ಲಿ ಇಂಜೆಕ್ಷನ್ ಕೊಡುವಾಗ ಅವಳು ಹೆದರಿ ಎಲ್ಲ ಅಲ್ಗಳಿದ್ರೆ ಅದು ಮತ್ತೆ ಒಂದೇ ಕೊಂದಾಗ್ತದ. ಡಾಕ್ಟರ್ ಅಂತ ಹೇಳಿದ್ರು ನಮ್ಗೆ ಕ್ರೀಮ್ ಇದು ಕೊಡ್ತೇನೆ ಅದು ಹಚ್ಚಂತ. ಅದು ಈಗ ಕ್ಯೂ ಆಗಿ ಹೋಗ್ತಾ ಉಂಟು. ಅದಕ್ಕೆ ಇನ್ನೊಂದ್ಸಲ ಬಂದು ಡಾಕ್ಟರ್ ಅನ್ನ ನೀವು ಭೇಟಿಯಾಗಿ ಅಂತ ಅವರು ಹೇಳಿದ್ದಾರೆ. ನೀವು ಭೇಟಿಯಾಗಿ ಒಂದ್ಸಲ, ಆಮೇಲೆ ಏನಾದರೂ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಇದ್ರೆ ಡಾಕ್ಟರ್ ಹೇಳ್ತಾರೆ ಅಲ್ಲ ಡಾಕ್ಟರ್? ಹೌದು ಹೌದು. ಮತ್ತು ಆಲ್ವೇಸ್ ಏನಾದರೂ ಅಷ್ಟು ಹೆದರಿಕೆ ಇದ್ರೆ ನಾವು ಒಂದು ಸೆಡೇಷನ್ ಕೊಟ್ಟು ಏನಾದರೂ ಮಾಡಬಹುದು. ಪ್ಲೀಸ್ ಅವರನ್ನು ಕರ್ಕೊಂಡು ಬನ್ನಿ. ಒಳ್ಳೆಯದು ನಾಯ್ಕರೆ, ನಮಸ್ಕಾರ. ಡಾಕ್ಟರ್, ಈಗ ನಾವು ರೆಟಿನೋಪತಿ ಬಗ್ಗೆ ಫೋನ್ ಕಾಲ್. ಹಲೋ. ಹಲೋ. ಹಾಂ, ಯಾರು ಮಾತಾಡೋದು? ನಾನು ರಮೇಶ್ ಅವರೇ, ಸಾಲಿಗ್ರಾಮದಿಂದ. ಹಾಂ ಹೇಳಿ ರಮೇಶ್ ಅವರೇ. ಈಗ ನೀವು ರೆಟಿನಾ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು ಹೌದು ಹೌದು. ರೆಟಿನಾ ಈಗ ಬಹುಶಃ ಅದೇ ಹಿಂಭಾಗ ಬರ್ತದೆ, ಕಣ್ಣಿನ ಹಿಂಭಾಗ, ಮುಂಭಾಗ ಹಿಂಭಾಗ ತಗೊಂಡ್ರೆ ಹಿಂಭಾಗ ಬರ್ತದೆ. ಹೌದು ಹೌದು, ಕರೆಕ್ಟ್. ಕಣ್ಣಿನ ಮುಂಭಾಗದಲ್ಲಿ ಆದಷ್ಟು ಸಂಶೋಧನೆಗಳು, ನಾನು ಹೇಳುವುದು ಕಣ್ಣಿನ ಹಿಂಭಾಗದಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ. ಆಮೇಲೆ ನೋಡಿ, ಯಾಕಂತ ಹೇಳಿದ್ರೆ ನೋಡಿ, ಕೆಲವು ಕಣ್ಣಿನ ಈ ಹಿಂದೆ ಬಾಧೆ ಆದ ಸಮಸ್ಯೆಗಳು ಎಲ್ಲ ಹಾಗೇ ಇರ್ತದೆ, ಅದ್ ನಾಟ್ ಕ್ಯೂರೇಬಲ್ ಅಂತ ಹೇಳಿ ಇರ್ತದೆ. ಆದ್ರೆ ಇತ್ತೀಚಿನ ಸಂಶೋಧನೆಗಳು ಕೆಲವೆಲ್ಲ ನಮ್ಮ ಆಶೆ ಮೂಡಿಸಿದೆ, ಯಾವ್ದು ಈ ಸಮಸ್ಯೆಗಳನ್ನು ಬಳಸ್ತಾ ಇರೋರಿಗೆ ಅಂತ ಸಂಶೋಧನೆಗಳು ಯಾವ್ದು? ಯಾಕಂದ್ರೆ ನಿಮ್ಗೆ ಸಹ ತುಂಬಾ ನಾಲೆಜ್ ಇರ್ತೀರಿ, ತುಂಬಾ ಜರ್ನಲ್ಸ್ಗಳನ್ನು ಓದಿರ್ತೀರಿ, ಬೇರೆ ಬೇರೆ ಕಡೆ ಕಾನ್ಫರೆನ್ಸ್ ಹೋಗಿರ್ತೀರಿ, ಅಂತ ಸಂಶೋಧನೆಗಳು ಯಾವ್ದಾವ್ದು ಇದೆ? ಆಮೇಲೆ ಅಂತ ಸಂಶೋಧನೆಗಳನ್ನು ನಮ್ಮ ಇಂಡಿಯಾದಕ್ಕೆ ಯಾವಾಗ ಬರ್ಬೋದು, ಅಥವಾ ಪ್ರಸಾದ್ ನೇತ್ರಲ್ಲಿ ಅದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ಅಂತ ಅಂತ ಹೇಳಿದ್ರೆ, ಈಗ ಈ ಹಿಂದಿನ ಸಮಸ್ಯೆಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ರೆಟಿನಾದ ಸಮಸ್ಯೆಗಳು ಅಂತ, ಅದರಲ್ಲಿ ಹೆಚ್ಚು ಕ್ಯೂರ್ಗಳು ಕಡಿಮೆ ಅಂತ ಅವ್ರು. ಅದು ಆ್ಯಕ್ಚುಲಿ ಒಂದು ಮಿಸ್ಕನ್ಸೆಪ್ಷನ್ ಸರ್. ರೆಟಿನಾದು ಪ್ರಾಬ್ಲಮ್ಸ್ ಕಾಮನ್ ಇದೆ, ಬಿಕಾಸ್ ರೆಟಿನಾ ನಮ್ಮ ಬ್ಲಡ್ ಸಪ್ಲೈ, ಕಾರ್ನಿಯಾ ನಮ್ಮದು ಕಣ್ಣಿನ ಮುಂದಗಡೆ ಇರೋ ಪಾರ್ಟ್, ನಮ್ಮ ಬ್ಲಡ್ ಸಪ್ಲೈಗೆ ಕನೆಕ್ಷನ್ ಇಲ್ಲ, ಅದು ಬ್ಲಡ್ಲೆಸ್, ಎ ವ್ಯಾಸ್ಕ್ಯುಲರ್ ಅಂತ ಹೇಳ್ತದೆ. ರೆಟಿನಾಕ್ಕೆ ಬ್ಲಡ್ ಸಪ್ಲೈ ಇದೆ. ಸೊ ಏನಾದರೂ ಪ್ರಾಬ್ಲಮ್ ಬಾಡಿಗೆ ಆಗುವಾಗ, ಶುಗರಿಂದ ಪ್ರಾಬ್ಲಮ್ ಇದ್ದರೆ, ಬಿ ಪಿಯಿಂದ ಪ್ರಾಬ್ಲಮ್ ಇದ್ದರೆ, ಅನೀಮಿಯಾ ಇದ್ದರೆ, ಬೇರೆ ಏನಾದರೂ ಎನ್ಝೈಮ್ ಪ್ರಾಬ್ಲಮ್ ಇದ್ದರೆ, ಏಜಿಂದ ಬರುವ ಪ್ರಾಬ್ಲಮ್ಸ್ ಇದ್ದರೆ ರೆಟಿನಾಗೆ ಎಫೆಕ್ಟ್ ಆಗ್ತದೆ. ಮತ್ತು ಮೇ ಬಿ ಒಂದು 20-30 ಇಯರ್ಸ್ ಮುಂಚೆ ಅದರದ್ದು ಏನು ಟ್ರೀಟ್ಮೆಂಟ್ ಇರಲಿಲ್ಲ, ಬಟ್ ಈಗ ತುಂಬ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ, ಲೇಸರ್ಸ್ ಬಂದಿದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ರೆಟಿನಾ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಂಜೆಕ್ಷನ್ಸ್ ಬಂದಿದೆ, ಕಣ್ಣೊಳಗಡೆ ಕೊಡುವ ಇಂಜೆಕ್ಷನ್ಸ್, ಸೊ ದಟ್ ಬ್ಲೀಡಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಬ್ಲಡ್ ವೆಸಲ್ನ ಪ್ರಾಬ್ಲಮ್ ಇದ್ದರೆ, ಡಯಾಬಿಟೀಸ್ದ ಪ್ರಾಬ್ಲಮ್ ಇದ್ದರೆ, ನರದ ಸ್ವೆಲ್ಲಿಂಗ್ ಇದ್ದರೆ, ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಇದೆ, ಆ್ಯಂಟಿ ವೆಜಫ್ ಇಂಜೆಕ್ಷನ್ಸ್ ಇದೆ, ಇದು ಮುಂಚೆ ಯಾವುದೆಲ್ಲ ಟ್ರೀಟ್ಮೆಂಟ್ ರೆಟಿನೈಟಿಸ್? ಸೊ ರೆಟಿನೈಟಿಸ್ ಪಿಗ್ಮೆಂಟೋಸ ಅಂದರೆ ಅದು ಜೆನೆಟಿಕ್ ರೆಟಿನಲ್ ಡಿಸೀಸ್. ಸೊ ಬಾಡಿಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ರೆಟಿನೈಟಿಸ್, ರೆಟಿನಾಗೆ ಒಂದು ಹುಟ್ಟುವಾಗಲೇ ಒಂದು ಜೆನೆಟಿಕ್ ಮ್ಯೂಟೇಷನ್ ಇತ್ತು. ಸೊ ಇಂಥ ಸಿಚುವೇಶನಲ್ಲಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ, ಜೀನ್ ಥೆರಪಿ ಅಂತ. ಅಂದರೆ ಒಂದು ಸ್ಪೆಸಿಫಿಕ್ ವೈರಸ್ಸಿಂದ ಆ ಜೀನನ್ನು ನಾವು ಇನ್ಸರ್ಟ್ ಮಾಡ್ಬೋದು, ಬಟ್ ಆ ಥೆರಪಿ ಈಗ ಇಂಡಿಯಾದಲ್ಲಿ ಲಾಂಚ್ ಆಗಲಿಲ್ಲ, ಬಿಕಾಸ್ ಇದರದ್ದು ಕಾಸ್ಟ್ ತುಂಬ ಜಾಸ್ತಿ ಉಂಟು. ಮತ್ತು ಈಗ ಯುರೋಪ್ ಮತ್ತು ಯು ಎಸ್ ಅಲ್ಲಿ ಇದರದ್ದು ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ಫಸ್ಟ್ ಕಂಪನೀಸ್ ಅಲ್ಲಿ ಸೇಲ್ ಮಾಡ್ತಾ ಇದೆ. ಮೇ ಬಿ ಓವರ್ 5-10 ಇಯರ್ಸಲ್ಲಿ ಇಂಡಿಯಾದಲ್ಲಿ ಕೂಡ ಬರ್ಬೋದು ರೆಟಿನೈಟಿಸ್ ಪಿಗ್ಮೆಂಟೋಸ ಅದು ಟ್ರೀಟ್ಮೆಂಟ್ ಎಲ್ಲ. ಬಟ್ ಈಗ ನಮಗೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಒಂದು ಪ್ರಾಬ್ಲಮ್ ಇದೆ, ವಯಸ್ಸಿಂದ ಬರುವ ಮ್ಯಾಕ್ಯುಲರ್ ಡಿಜನರೇಷನ್. ಅದರದ್ದು ಟ್ರೀಟ್ಮೆಂಟ್ ಆಲ್ರೆಡಿ 15-20 ಇಯರ್ಸ್ ಇಂದ ಇದೆ. ಇಲ್ಲ, ಹೆರಿಡೋ ಫ್ಯಾಮಿಲಿಯಲ್ಲಿಗೆ ಇಲ್ಲ. ಜೀನ್ ಥೆರಪಿ ಆಗಬಹುದು, ಅದಕ್ಕೆ ಲಾಂಚ್ ಆಗಲಿಲ್ಲ ಈವನ್ ಇನ್ ದ ವೆಸ್ಟ್. ಅದು ರೆಟಿನೈಟಿಸ್ ಪಿಗ್ಮೆಂಟೋಸ, ಬಿಕಾಸ್ ಮೋಸ್ಟ್ ಕಾಮನ್ ಜೆನೆಟಿಕ್ ಕಂಡೀಷನ್ ಅಂದರೆ ರೆಟಿನೈಟಿಸ್ ಪಿಗ್ಮೆಂಟೋಸ. ಅದರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಫ್ಯೂಚರಲ್ಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಆಗಬಹುದು. ಸೊ ಇಂಡಿಯಾದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ, ಇಂಟ್ರೆಸ್ಟೆಡ್ ಪೇಷೆಂಟ್ಸಿಗೆ ನಾವು ಒಂದು ಜೆನೆಟಿಕ್ ಡೇಟಾಬೇಸ್ ನಾವು ಮಾಡ್ತೇವೆ, ಅಂದರೆ ಒಂದು ಜೀನ್ ಟೆಸ್ಟಿಂಗ್ ಮಾಡ್ತೇವೆ, ಎಂಥ ಜೆನೆಟಿಕ್ ಮ್ಯೂಟೇಷನ್ ಇದೆ. ಸೊ ನಮಗೆ ಈ ಕಂಪನಿ ಬಿಕಾಸ್ ಬೇರೆ ಬೇರೆ ಪಾಪ್ಯುಲೇಷನ್ಸಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಮ್ಯೂಟೇಷನ್ಸ್ ಇರ್ತದೆ. ಸೊ ಯಾವುದಾದ್ರೂ ಕಂಪನಿ ಇಂಡಿಯಾದಲ್ಲಿ ಏನಾದರೂ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರಬೇಕು ಇಂಡಿಯನ್ ಪಾಪ್ಯುಲೇಷನಲ್ಲಿ ಯಾವ ಜೆನೆಟಿಕ್ ಮ್ಯೂಟೇಷನ್ಸ್ ಕಾಮನ್ ಇದೆ ಅಂತ. ಸೊ ಅದನ್ನು ನೋಡಿ ಇಷ್ಟು ಪಾಪ್ಯುಲೇಷನ್ ಇಷ್ಟು ಇದೆ, ಓಕೆ ನಾವು ಮೇ ಬಿ ಈವನ್ ಸ್ವಲ್ಪ ಕಮ್ಮಿ ರೇಟಲ್ಲಿ ನಾವು ಲಾಂಚ್ ಮಾಡ್ಬೋದಾದ್ರೆ ಬೆನಿಫಿಟ್ ಆಗ್ಬೋದು. ಸೊ ಅಂತ ನಾವು ಒಂದು ಡೇಟಾಬೇಸ್ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಇಂಟ್ರೆಸ್ಟೆಡ್ ಪೇಷಂಟ್ಸ್ಗೆ. ಸೊ ನಾವು ಯಾವ ಮ್ಯೂಟೇಷನ್ ಉಂಟಂತ ನಾವು ಚೆಕ್ ಮಾಡ್ತಾ ಇದ್ದೇವೆ. ಜೆನೆಟಿಕ್ ಟೆಸ್ಟಿಂಗ್ ಅಂದ್ರೆ ಬ್ಲಡ್ ಟೆಸ್ಟ್ ಸರ್, ಅದು ನಾವು ಫೋನ್ ಮಾಡ್ತೇವೆ, ಅದು ತುಂಬಾ ಲ್ಯಾಬ್ಸ್ ಇದೆ, ಕಾಂಟ್ಯಾಕ್ಟ್ ಇದೆ ನಮ್ಮ ಹತ್ರ. ಹಾಸ್ಪಿಟಲ್ ಅಲ್ಲಿ ಇರೋದಿಲ್ಲ, ಅದು ಸ್ಪೆಷಲೈಸ್ಡ್ ಜೆನೆಟಿಕ್ ಲ್ಯಾಬ್ಸ್ ಇರ್ತದೆ. ಎಲ್ಲ ಫುಲ್ ಬಾಡಿದು ಯಾವ್ದೆಲ್ಲ ಮ್ಯೂಟೇಷನ್ಸ್ ಇರ್ತದೆ ಅವರು ಚೆಕ್ ಮಾಡ್ತಾರೆ. ಸೊ ನಾವು ಎಂತ ಪ್ರಾಬ್ಲಮ್ ಉಂಟಂತ, ಕಣ್ಣಲ್ಲಿ ಎಂತ ಪ್ರಾಬ್ಲಮ್ ಉಂಟಂತ ನಾವು ಹೇಳಬೇಕು, ಫೋಟೋ ಎಲ್ಲ ತೆಗೆದು ತೋರಿ ಅವರಿಗೆ ಕಳಿಸ್ಬೇಕು, ಮತ್ತು ನಿಮಗೆ ಅವರು ಹೇಳ್ತಾರೆ, ಅವರು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತಾರೆ ಲ್ಯಾಬಿಂದ. ಓಕೆ ಸರಿ, ವೆಲ್ಕಮ್ ಸರ್. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಸಾಲೇತೂರಿಂದ ಚಂದ್ರಾಸ್ ಅಂತ. ಹೇಳಿ ಚಂದ್ರಾಸ್ ಸರ್. ಸರ್, ನನಗೆ ಕಣ್ಣು ಆಪರೇಷನ್ ಆಗಿ ಸಾಧಾರಣ ಒಂದೂವರೆ ವರ್ಷ ಆಯ್ತು. ನನಗೆ ಶುಗರ್ ಉಂಟು ಸ್ವಲ್ಪ ಸರ್. ಲೇಸರ್ ಎಲ್ಲ ಮಾಡಿದ್ದಾರೆ, ಲೇಸರ್ ಮಾಡಿ ಒಂದು ಕಣ್ಣಿಗೆ ಲೇಸರ್ ಮಾಡಿದರೆ ಮತ್ತೊಂದು ಫಸ್ಟ್ಗೆ ಲೇಸರ್, ಫಸ್ಟ್ಗೆ ಪರೆ ತೆಗೆದದ್ದು ಲೇಸರ್ ಮಾಡಿದ್ದಾರೆ, ಸೆಕೆಂಡ್ ಲೇಸರ್ ಮಾಡಿದ್ದಾರೆ. ಏನಪ್ಪ ಅದನ್ನು ಮಾಡಿದ್ದು ಸರ್. ಈಗ ನನಗೆ ಎರಡು ಕಣ್ಣು ಕಾಣುದು ಸ್ವಲ್ಪ ಕಮ್ಮಿ, ಜಾಸ್ತಿ ಇದ್ರೆ ಸ್ವಲ್ಪ ಮಬ್ಬು ಮಬ್ಬು. ಈಗ ಹೋಗ್ಲಿಕ್ಕೆಲ್ಲ ಆಗಲ್ಲ, ಮತ್ತೆ ಶುಗರ್ ಎಲ್ಲ ಉಂಟು ಸರ್. ಅದಕ್ಕೆ ಎಂತ ಪ್ರಾಬ್ಲಮ್ ಅಂತ, ಲೇಸರ್ ಎರಡು ಮೂರು ಸರಿ ಆಗಿದೆ ಸರ್. ಈ ಲೇಸರ್ ಅಂದ್ರೆ ಫಸ್ಟ್ ಲೇಸರ್ ಆಗಿ ಲೆನ್ಸ್ ಹಾಕಿದ್ದಾರೆ, ಲೆನ್ಸ್ ಅಲ್ಲಿ ನನಗೆ ಕಾಣಲ್ಲ ಸರ್. ಸೊ ಸೊ ಥ್ಯಾಂಕ್ ಯು ಸರ್. ಈಗ ಆ್ಯಕ್ಚುಲಿ ಶುಗರಿಂದ ಏನೆಲ್ಲ ಪ್ರಾಬ್ಲಮ್ ಬರ್ಬೋದು, ಆಬ್ವಿಯಸ್ಲಿ ಕ್ಯಾಟ್ರಾಕ್ಟ್ ಬರ್ಬೋದು, ಅದ್ರದ್ದು ಟ್ರೀಟ್ಮೆಂಟ್ ಆಲ್ರೆಡಿ ಆಗಿದೆ. ಬಟ್ ರೆಟಿನಾಗೆ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಪ್ರಾಬ್ಲಮ್ ಬರ್ಬೋದು, ಅದರಲ್ಲಿ ಬ್ಲೀಡಿಂಗ್ ಆಗ್ಬೋದು. ಬ್ಲೀಡಿಂಗನ್ನು ಕಮ್ಮಿ ಮಾಡಲಿಕ್ಕೆ ಲೇಸರ್ ಆಗ್ತದೆ, ಲೇಸರ್ ಮಾಡ್ತೇವೆ. ಬಟ್ ನರದ ಆಗಿದೆ, ಫಸ್ಟ್ಗೆ ಸ್ವಲ್ಪ ಮಾಡಿದ್ದಾರೆ, ಬ್ಲೀಡಿಂಗ್ ಆಗಿದೆ ಅಂತ ಹೇಳಿ, ನರ ವೀಕ್ ಅಂತ ಹೇಳಿದ್ದಾರೆ ಸ್ವಲ್ಪ. ಹೌದು ಹೌದು ಹೌದು. ಸೊ ಬ್ಲೀಡಿಂಗಿಗೆ ಲೇಸರ್, ಬ್ಲೀಡಿಂಗಿಗೆ ಲೇಸರ್ ಮಾಡ್ತೇವೆ. ಬಟ್ ಸ್ವೆಲ್ಲಿಂಗ್, ನರದ ಸ್ವೆಲ್ಲಿಂಗ್ ಬಂದರೆ ನಾವು ಇಂಜೆಕ್ಷನ್ಸ್ ಕೊಡಬೇಕು, ಸ್ವೆಲ್ಲಿಂಗ್ ಕಮ್ಮಿ ಮಾಡಿ. ಇಂಜೆಕ್ಷನ್ ಮಾಡಿದ್ದಾರೆ ಏನಪ್ಪದಲ್ಲಿ, ಬೆಳೆದ ಕಣ್ಣಿಗೆ ಇಂಜೆಕ್ಷನ್ ಮಾಡಿದ್ದಾರೆ. ಈಗ ನನಗೆ ಎರಡು ಕಣ್ಣು ಸ್ವಲ್ಪ ಕಾಣೋದು, ಸ್ವಲ್ಪ ಲೈಟ್ ಅಲ್ಲಿ ಏನು ಮಬ್ಬಲ್ಲಿ ಕಾಣ್ತದೆ ಅಷ್ಟೇ. ಹೌದು, ಮನೆಯಲ್ಲೇ ಇದ್ದೇನೆ, ಮನೆಯಲ್ಲೇ ಕೂತು ಈಗ ನಾನು ಇದ್ದೇನೆ ಇಲ್ಲಿ. ಹಾಂ ಸರ್, ನಾನು ಒಂದ್ಸಲ ಹಣದ ಪ್ರಾಬ್ಲಮ್ ಎಲ್ಲ ಆಗಿದೆ, ಹಾಗೆ ಸ್ವಲ್ಪ ನಾನು ಎಂತ ಎಂತ ಅಂತ ಕೇಳಿದೆ ಸರ್ ಈಗ. ಹೌದು ಸರ್, ಆ್ಯಕ್ಚುಲಿ ಕಣ್ಣಿನ ನರದ ಸ್ವೆಲ್ಲಿಂಗ್ ಇಂಜೆಕ್ಷನ್ಸ್, ಆ್ಯಕ್ಚುಲಿ ಒನ್ ಇಂಜೆಕ್ಷನ್ಸ್ ಕೊಡುವುದಲ್ಲ, ಯೂಶ್ವಲಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದರೆ ಸಿಕ್ಸ್ ಫೈವ್ ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಕೊಡಬೇಕು, ಮಂತ್ಲಿ ಇಂಜೆಕ್ಷನ್ಸ್ ಕೊಡಬೇಕು. ಸೊ ಎಸ್, ಡೆಫಿನೆಟ್ಲಿ ಅದರದ್ದು ಖರ್ಚಿನ ಪ್ರಾಬ್ಲಮ್ ಆಗ್ತದೆ ನಿಮಗೆ ಏನಾದರೂ. ಅದಕ್ಕೆ ಈಗ ಗೌರ್ಮೆಂಟ್ ಯಶಸ್ವಿನಿ ಸ್ಕೀಮ್ ಲಾಂಚ್ ಮಾಡಿದ್ದಾರೆ, ಸೊ ಅದರಲ್ಲಿ ಇಂಜೆಕ್ಷನ್ಸ್ ಕೂಡ ಬರ್ತಾ ಇದೆ. ಬಟ್ ಎಸ್, ಫಸ್ಟ್ ಸ್ಟೆಪ್ ಅಂದರೆ ಬ್ಲೀಡಿಂಗ್ ಅಥವಾ ಸ್ವೆಲ್ಲಿಂಗ್ ಬರೋದು, ಅದರ ಟ್ರೀಟ್ಮೆಂಟ್ ಮಾಡಿದರೆ ದೃಷ್ಟಿ ಉಳಿಯುತ್ತದೆ. ಬಟ್ ಒಂದ್ಸಲ ನೆಕ್ಸ್ಟ್ ಸ್ಟೆಪ್ ಅಂದರೆ ರೆಟಿನಲ್ ಡಿಟ್ಯಾಚ್ ಆಗೋದು, ರೆಟಿನಲ್ ಡಿಟ್ಯಾಚ್ ಅಂದರೆ ನರ ಜಾರ್ತದೆ, ನರ ಜಾರಿದ ನಂತರ ಆಪರೇಷನೇ ಮಾಡಬೇಕು. ಸೊ ನಾವು ಒಂದು ಎಕ್ಸಾಮಿನ್ ಮಾಡಬೇಕು ಸರ್, ನಿಮ್ಮದು ಕ್ಯಾಟ್ರಾಕ್ಟ್ ಆಗಿದೆ, ನಿಮಗೆ ಕಮ್ಮಿ ಕಾಣ್ತಾ ಇದೆ. ಇಂಥ ವೆರಿ ಕಾಮನ್, ನಮ್ಮದು ಇಲ್ಲಿ ನಮ್ಮದು ಈ ಪಾಪ್ಯುಲೇಷನಲ್ಲಿ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ತುಂಬ ಕಾಮನ್ ಇರ್ತದೆ. ಇಂಥ ಪೇಷಂಟ್ಸ್ ತುಂಬ ಬರ್ತಾರೆ ಪ್ರತಿದಿನ, ಐದಾರು ಜನ ಹೊಸ ಹೊಸ ಪೇಷಂಟ್ಸ್ ಬರ್ತಾರೆ ಇಂಥ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಇರುವ ಪ್ರಾಬ್ಲಮಿಂದ. ಸೊ ಅವ್ರದ್ದು ಟ್ರೀಟ್ಮೆಂಟ್ ನಾವು ಮಾಡ್ತೇವೆ, ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಪೇಷಂಟ್ಸ್ಗೆ ನಾವು ಟ್ರೀಟ್ ಮಾಡ್ಬೋದು. ಸೊ ಒಂದ್ಸಲ ನೀವು ಬಂದರೆ ನಾನು ಹ್ಯಾಲ್ ಬಿ ಹ್ಯಾಪಿ ನಿಮ್ಮನ್ನು ನೋಡಲಿಕ್ಕೆ, ಮತ್ತು ಏನಾದರೂ ಮಾಡ್ಬೋದಾದ್ರೆ ನಾನು ನಿಮಗೆ ಹೇಳ್ಬೋದು, ಅಥವಾ ನೀವು ಬೇರೆ ಯಾರು ಎಲ್ಲ ಬೇರೆ ಕಡೆ ರೆಟಿನಾ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕಾದ್ರೆ ತೋರಿಸ್ಬೋದು. ಬಟ್ ನೀವು ಪ್ರಸಾದ್ ನೇತಾರೆ ಬಂದರೆ ಡೆಫಿನೆಟ್ಲಿ ನಾನು ನೋಡ್ಬೋದು. ನಾನು ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಮೋಸ್ಟ್ ಸ್ಯಾಟರ್ಡೇಸ್ ಇರ್ತದೆ. ವೆನಸ್ಡೇ ಬೇರೆ ಡಾಕ್ಟರ್ ಶರತ್ ಇರ್ತಾರೆ, ಸಂಡೇ ರಜೆ. ಸರಿ, ಫೋನ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ, ಯಾರು ಹೇಳಿ, ಮಾತಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ, ನಾನು ಅಶೋಕ್ ಅಂತ ಕನ್ನಡದಿಂದ. ನಮಸ್ತೆ ಹೇಳಿ ಸರ್. ನಮಸ್ತೆ, ನನ್ನ ಚಿಕ್ಕಮ್ಮನಿಗೆ 58 ವರ್ಷ ಸರ್. ಅವರಿಗೆ ಶುಗರ್ ಚೂರು ಇದಿದೆ ಪ್ರಾಬ್ಲಮ್, ಅವರಿಗೆ ಕಣ್ಣೆಲ್ಲ ತುರಿಸ್ತೀವಂತೆ. ಓಕೆ. ಸೊ ಸೊ ಕಣ್ಣಿನ ತುರಿಕೆ ಯೂಶ್ವಲಿ ಶುಗರಿಂದ ಬರೋದಿಲ್ಲ, ಇಚಿಂಗ್ ಏಜ್ ಆಗುವಾಗ ಸ್ವಲ್ಪ ಕಾಮನ್ ಇರ್ತದೆ. ಬಿಕಾಸ್ ನಮ್ಮ ಐಲಿಡ್ಸ್ ಲ್ಯಾಕ್ಸ್ ಆಗ್ತದೆ. ನಾವು ನಾವು ಯಂಗ್ ಇರುವಾಗ ನಮ್ಮ ಐಲಿಡ್ಸ್ ಟೈಟ್ ಇರ್ತದೆ, ಏಜ್ ಆಗುವಾಗ ನೀವು ನೋಡಿರ್ಬೋದು ನಮ್ಮ ಸ್ಕಿನ್ ಲೂಸ್ ಆಗ್ತದೆ. ಸ್ಕಿನ್ ಲೂಸ್ ಆಗುವಾಗ ಯೂಶಲಿ ಅದು ಕಣ್ಣೊಳಗಡೆ ಇರುವ ನೀರು ಟಿಯರ್ಸ್ ಕಣ್ಣೊಳಗಡೆ ಇರುವುದಿಲ್ಲ, ಅದು ಸ್ಲೋಲಿ ಸ್ವಲ್ಪ ಇವ್ಯಾಪರೇಷನ್ ಜಾಸ್ತಿ ಆಗ್ತದೆ, ಅದು ಡ್ರೈ ಐ ಅಂತ ಹೇಳ್ತದೆ. ಏಜ್ ಜಾಸ್ತಿ ಆಗುವಾಗ ಕೂಡ ಡ್ರೈನೆಸ್ ಜಾಸ್ತಿ ಆಗ್ತದೆ. ಯೂಶಲಿ ಇಚ್ಚಿಂಗ್ ಈ ಏಜ್ ಅಲ್ಲಿ ಶುಗರಿಂದ ಅಲ್ಲ ಬಟ್ ಡ್ರೈನೆಸ್ ಇಂದ ಇರ್ತದೆ ಅಥವಾ ಸ್ವಲ್ಪ ಲಿಡ್ ಲ್ಯಾಕ್ಸಿಟಿಯಿಂದ ಇರ್ತದೆ. ಡೆಫಿನೆಟ್ಲಿ ನಾವು ಅದನ್ನು ಇವ್ಯಾಲ್ಯುಯೇಟ್ ಮಾಡಿ, ಬಟ್ ನಾನು ಇದು ರೆಟಿನಾ ಪ್ರಾಬ್ಲಮ್ ಅಲ್ಲ, ಸೊ ನಮ್ಮದು ಕಾರ್ನಿಯಾ ಮತ್ತು ಡ್ರೈ ಐ ಕ್ಲಿನಿಕ್ ಇದೆ ನಮ್ಮ ಹಾಸ್ಪಿಟಲಲ್ಲಿ, ಬೇರೆ ಹಾಸ್ಪಿಟಲಲ್ಲಿ ಕೂಡ ಇರ್ಬೋದು ಬಟ್ ನಮ್ಮ ಹಾಸ್ಪಿಟಲಲ್ಲಿ ಇದೆ ಡ್ರೈ ಐ ಸ್ಪೆಷಾಲಿಟಿ ಕ್ಲಿನಿಕ್. ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ ಶ್ರುತಿ ಇದ್ದಾರೆ, ಅವರ ಅಪಾಯಿಂಟ್ಮೆಂಟ್ ತಗೊಳ್ಬೋದು, ಅವರಿಗೆ ತೋರಿಸ್ಬೋದು ಮತ್ತು ಆ ಇಚ್ಚಿಂಗ್ ಯಾಕೆ ಬಂದಿದೆ ಅಂತ ಚೆಕ್ ಮಾಡಿ ಅದರದ್ದು ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಅಂತ ಹೇಳಿ. ಇದು ರೆಟಿನಾಕ್ಕೆ ಸಂಬಂಧಪಟ್ಟ ಇಲ್ಲ ಇಲ್ಲ ಇಲ್ಲ. ಎಸ್ ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಈಗ ನಾವು ಫಸ್ಟಿಗೆ ಮಾತಾಡ್ತಾ ಇದ್ದಂತಹ ವಿಷಯಗಳನ್ನು ನಾವು ತಗೊಳ್ಳುವ, ಏನಂತ ಹೇಳಿದರೆ ಈ ರೆಟಿನೋಪತಿ ಅನ್ನುವಂಥದ್ದು ಬಿ ಪಿಯಿಂದ ಬರ್ತದೆ ಅಂತ ಹೇಳಿದ್ರಿ. ಶುಗರ್ ಬ್ಲಡ್ ಪ್ರಾಬ್ಲಮ್ಸ್ ಏನೋ, ಈಗ ಮುಖ್ಯವಾಗಿ ಈಗ ಬಿ ಪಿ ಮತ್ತು ಶುಗರ್ ಕಾಮನ್ ವಿಷಯಗಳು. ಬಿ ಪಿ ಇಂದ ಇದು ಬರುವಂತಹ ರೆಟಿನೋಪತಿ ಹೇಗೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಸೊ ಬಿ ಪಿಯಿಂದ ಏನು, ಬ್ಲಡ್ ಪ್ರೆಷರ್ ತುಂಬ ಟೈಮಿಂದ ಜಾಸ್ತಿ ಇದ್ದರೆ ಬ್ಲಡ್ ವೆಸಲ್ಸ್ ಆರ್ಟ್ರೀಸಲ್ಲಿ ಚೇಂಜಸ್ ಬರ್ತದೆ. ನಾರ್ಮಲಿ ಆರ್ಟ್ರಿ ಸ್ವಲ್ಪ ಸಪ್ಪಲ್ ಇರ್ತದೆ, ಅಂದರೆ ಫ್ಲೆಕ್ಸಿಬಿಲಿಟಿ ಇರ್ತದೆ ಆರ್ಟೀರಿಯಲ್ ವಾಲ್ಸಲ್ಲಿ. ಅದು ಬಿ ಪಿ ತುಂಬ ಜಾಸ್ತಿ ಆದರೆ ಆ ಬ್ಲಡ್ ವೆಸಲ್ಸ್ ಹಾರ್ಡ್ ಆಗ್ತದೆ, ಆರ್ಟ್ರೀಸ್ ಹಾರ್ಡ್ ಆಗ್ತದೆ, ಆರ್ಟೀರಿಯೋಸ್ಕ್ಲಿರೋಸಿಸ್ ಅಂತ ಹೇಳ್ತದೆ. ಅದು ಹಾರ್ಡ್ ಆಗುವಾಗ ಆ ಬ್ಲಡ್ ವೆಸಲ್ಸ್ ರೆಟಿನಾದಲ್ಲಿ ಬ್ಲಡ್ ವೆಸಲ್ಸ್ ಮತ್ತು ವೇನ್ ಕ್ಲೋಸ್ ಟು ಈಚ್ ಅದರ್ ಹೋಗ್ತದೆ, ನೆಕ್ಸ್ಟ್ ಟು ಈಚ್ ಅದರ್. ಆ ಹಾರ್ಡ್ ಆರ್ಟ್ರಿ ವೇನ್ ಮೇಲೆ ಪ್ರೆಸ್ ಮಾಡಿ ಆ ವೇನನ್ನು ಬ್ಲಾಕ್ ಮಾಡ್ಬೋದು. ಅದು ಮೋಸ್ಟ್ ಕಾಮನ್ ಕಾಸ್ ಆಫ್ ಹೈಪರ್ಟೆನ್ಸಿವ್ ಚೇಂಜಸ್, ಬ್ರಾಂಚ್ ರೆಟಿನಲ್ ವೇನ್ ಒಕ್ಲೂಷನ್ ಅಂತ ಹೇಳ್ತದೆ. ಬೇರೆ ಪ್ರಾಬ್ಲಮ್ಸ್ ಬರ್ಬೋದು, ಆ ಬ್ಲಡ್ ವೆಸಲ್ಸಿಗೆ ಡೈರೆಕ್ಟ್ ಡ್ಯಾಮೇಜ್ ಆಗ್ಬೋದು, ಸೆಂಟ್ರಲ್ ರೆಟಿನಲ್ ಆರ್ಟ್ರಿ ಬ್ಲಾಕ್ ಆಗ್ಬೋದು, ಬಿ ಪಿ ತುಂಬ ಜಾಸ್ತಿ ಆದರೆ ಅದು ಫುಲ್ ಬ್ಲಾಕ್ ಆಗ್ಬೋದು, ಅದು ಸಿಮಿಲರ್ ಟು ಸ್ಟ್ರೋಕ್. ಕೆಲವೊಮ್ಮೆ ಬಿ ಪಿ ತುಂಬ ಜಾಸ್ತಿ ಆಗುವಾಗ ಅದೇ ಬ್ಲಡ್ ವೆಸಲ್ಸಿಂದ ಬ್ಲಡ್ ಬ್ಲೀಡಿಂಗ್ ಆಗ್ಬೋದು. ಅಬ್ನಾರ್ಮಲ್ ಬ್ಲಡ್ ವೆಸಲ್ಸ್ ಇದೆ, ಏಜ್ ರಿಲೇಟೆಡ್ ಚೇಂಜಸ್ ಇದ್ದರೆ ಆ ಅಬ್ನಾರ್ಮಲ್ ಬ್ಲಡ್ ವೆಸಲ್ಸಿಂದ ಬಿ ಪಿ ಶೂಟಪ್ ಆಗುವಾಗ ಅದರಿಂದ ಬ್ಲೀಡಿಂಗ್ ಆಗ್ಬೋದು. ಸೊ ಬ್ಲಡ್ ಪ್ರೆಷರಿಂದ ಡೈರೆಕ್ಟ್ ಡ್ಯಾಮೇಜ್ ಆಗ್ಬೋದು, ಇನ್ಡೈರೆಕ್ಟ್ ಡ್ಯಾಮೇಜ್ ಆಗ್ಬೋದು. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ, ಕ್ರಾನಿಕ್ ಬ್ಲಡ್ ಪ್ರೆಷರ್ ತುಂಬ ಟೈಮಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅನ್ಟ್ರೀಟೆಡ್ ಎಸ್ಪೆಷಲಿ ಏಜ್ ಜಾಸ್ತಿ ಆಗುವಾಗ ಡೈರೆಕ್ಟ್ ಡ್ಯಾಮೇಜ್ ಆಗ್ತದೆ. ಬಟ್ ಅಕ್ಯೂಟ್ ರೈಸ್ ಆಫ್ ಬಿ ಪಿ, ಸಡನ್ ಆಗಿ ಬಿ ಪಿ ಜಾಸ್ತಿ ಆದರೆ ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರಿಂದ ಅದನ್ನು ವರ್ಸ್ ಮಾಡ್ತದೆ. ಸೊ ಇನ್ಡೈರೆಕ್ಟ್ ಕೂಡ ಡ್ಯಾಮೇಜ್ ಕೂಡ ಆಗ್ಬೋದು. ಈಗ ಲೋ ಬಿ ಪಿಯಿಂದ ಇಂಥದ್ದು ಡ್ಯಾಮೇಜ್ ಆಗುವಂಥ ಚಾನ್ಸ್ ಉಂಟಾ? ನೋ, ಯೂಶಲಿ ಲೋ ಬಿ ಪಿಯಿಂದ ಏನು ಪ್ರಾಬ್ಲಮ್ ಇರುವುದಿಲ್ಲ, ಬಿಕಾಸ್ ನಮ್ಮದು ಕಣ್ಣಲ್ಲಿ ಆಟೋ ರೆಗ್ಯುಲೇಷನ್, ಬ್ರೈನಲ್ಲಿ ಕೂಡ ಆಟೋ ರೆಗ್ಯುಲೇಷನ್ ಇರ್ತದೆ. ಸೊ ಬ್ಲಡ್ ಸಪ್ಲೈ ಯೂಶಲಿ ಅಟ್ಲೀಸ್ಟ್ ಒನ್ ಟು ಸರ್ಟನ್ ಎಕ್ಸ್ಟೆಂಟ್ ಅದು ಮೇಂಟೈನ್ ಆಗ್ತದೆ. ಸೊ ಲೋ ಬಿ ಪಿಯಿಂದ ಯೂಶಲಿ ಏನು ಪ್ರಾಬ್ಲಮ್ ಅಂದರೆ, ಒಬ್ವಿಯಸ್ಲಿ ತುಂಬ ಲೋ ಬಿ ಪಿ ಇದ್ದರೆ ದೃಷ್ಟಿ ಒಂದು ಬ್ಲ್ಯಾಕ್ಔಟ್ ಟೈಪ್ ಸಿಚುವೇಶನ್ ಆಗ್ಬೋದು, ಬಿಕಾಸ್ ಬ್ರೈನಿನ ಬ್ಲಡ್ ಸಪ್ಲೈ ಮತ್ತು ಕಣ್ಣಿನ ಬ್ಲಡ್ ಸಪ್ಲೈ ಸೇಮ್. ಸೊ ಫೇಂಟ್ ಆಗ್ತದೆ, ಬ್ಲ್ಯಾಕ್ಔಟ್ ಅಂತ ಸಿಮ್ಲರ್ ಅಂತ ಪ್ರಾಬ್ಲಮ್ ಇರ್ಬೋದು, ಬಟ್ ಯೂಶಲಿ ಅದು ರಿಕವರ್ ಆಗ್ತದೆ. ಆಬ್ವಿಯಸ್ಲಿ ಅನ್ಯೂಶುವಲ್ ಸಿಚುವೇಷನ್ಸ್, ಲೋ ಬಿ ಪಿ ಅನೆಸ್ಥೀಶಿಯಾ ಇರುವಾಗ, ಲೋ ಬಿ ಪಿ ಆದರೆ ಜನರಲ್ ಅನೆಸ್ಥೀಶಿಯಾ ಕೊಡುವಾಗ ಅಂತ ರೇರ್ ಬೇರೆ ಚೇಂಜಸ್ ಇರ್ತದೆ, ಬಟ್ ಅದು ಅನ್ಕಾಮನ್. ಹೈ ಬಿ ಪಿ ತುಂಬ ಕಾಮನ್. ಈಗ ಈ ಬಿ ಪಿ ಇಂದ ಬಂದ ರೆಟಿನೋಪತಿಗೆ ಟ್ರೀಟ್ಮೆಂಟ್ ಯಾವ ಥರದ ಟ್ರೀಟ್ಮೆಂಟ್ಗಳು ಅಂತ ಹೇಳಿದ್ರೆ, ಸೊ ಬಿ ಪಿಯಿಂದ ಯೂಶಲಿ ರೆಟಿನಲ್ ವೇನ್ ಒಕ್ಲೂಷನ್, ರೆಟಿನಲ್ ವೇನ್ ಬ್ಲಾಕ್ ಆದರೆ ಬ್ಲೀಡಿಂಗ್ ಆಗ್ತದೆ, ಸ್ವೆಲ್ಲಿಂಗ್ ಆಗ್ತದೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಬ್ಲೀಡಿಂಗ್ ಆಗ್ತಾ ಇದ್ದರೆ ಯೂಶಲಿ ನಾವು ಲೇಸರ್ ಮಾಡ್ತೇವೆ ನ್ಯೂ ಬ್ಲಡ್ ವೆಸಲ್ಸ್ ಇದ್ದರೆ, ಸ್ವೆಲ್ಲಿಂಗ್ ಇದ್ದರೆ ಇಂಜೆಕ್ಷನ್ಸ್, ಐದರ್ ಸ್ಟೆರಾಯ್ಡ್ ಅಥವಾ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ನಾವು ಕಣ್ಣೊಳಗಡೆ ಕೊಡ್ತೇವೆ. ಅದು ತುಂಬ ಇಫೆಕ್ಟಿವ್, ಅಂದರೆ ಆಲ್ಮೋಸ್ಟ್ 85% ಪೇಷಂಟ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇಫೆಕ್ಟಿವ್ ಇದೆ, ದೃಷ್ಟಿ ಇಂಪ್ರೂವ್ ಆಗ್ತದೆ. ಬಟ್ ಪ್ರಾಬ್ಲಮ್ ಏನಂದರೆ ಅದಕ್ಕೆ ರಿಪೀಟೆಡ್ ಇಂಜೆಕ್ಷನ್ಸ್ ಕೊಡಬೇಕು. ನಾನು ಒಂದು ಒಬ್ಬರು ಅವ್ರು ಹೇಳ್ತಾ ಇದ್ರು, ಅವರಿಗೆ ಇಂಜೆಕ್ಷನ್ಸ್ ಆಲ್ರೆಡಿ ಅಡ್ವೈಸ್ ಆಗಿದೆ, ಅದು ಕರೆಕ್ಟ್ ಟ್ರೀಟ್ಮೆಂಟ್. ಬಟ್ ಯೂಶಲಿ ಮಂತ್ಲಿ ಇಂಜೆಕ್ಷನ್ಸ್ ನಾವು ಕೊಡಬೇಕಾಗ್ತದೆ ಮೆನಿ ಮಂತ್ಸಿಗೆ. ಸೊ ಅಂಥ ಸಿಚುವೇಷನಲ್ಲಿ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರ್ತವೆ. ಸೊ ನಾವು ಆಲ್ವೇಸ್ ಹೇಳ್ತೇವೆ, ಎಸ್ಪೆಷಲಿ ನಿಮಗೆ ಡಯಾಬಿಟೀಸ್ ಇದ್ದರೆ, ಈವನ್ ಇಫ್ ಯು ಆರ್ ಗೆಟಿಂಗ್ ಟು 40, ಡಯಾಬಿಟೀಸ್ ತುಂಬ ಕಾಮನ್ ಅಲ್ಲ, ಏನಾದರೂ ಇನ್ಶೂರೆನ್ಸ್ ತೆಗೆದ್ರೆ, ಅರ್ಲಿ ಏಜಲ್ಲಿ ಇನ್ಶೂರೆನ್ಸ್ ತೆಗೆದ್ರೆ, ದಟ್ ಟು ವಿದೌಟ್ ಸಬ್ಲಿಮಿಟ್, ಆಲ್ ಬೆಟರ್ ವಿದೌಟ್ ಸಬ್ಲಿಮಿಟ್ ಇನ್ಶೂರೆನ್ಸ್ ತೆಗೆದ್ರೆ, ಇಟ್ ಈಸ್ ಫ್ಯೂಚರಿಗೆ ತುಂಬ ಬೆನಿಫಿಟ್ ಆಗ್ತದೆ. ನಿಮಗೆ ಗೌರ್ಮೆಂಟ್ ಏನಾದರೂ ಇನ್ಶೂರೆನ್ಸಿಗೆ ಅವೈಲೇಬಿಲಿಟಿ ಇದೆ ಇದ್ದರೆ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಅಥವಾ ಇ ಎಸ್ ಐ ದ್ವಾರ ಏನಾದರೂ ಅವೈಲೇಬಿಲಿಟಿ ಇದ್ದರೆ ಡೆಫಿನೆಟ್ಲಿ ಇನ್ಶೂರೆನ್ಸಿಗೆ ನೀವು ಥಿಂಕ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಇದರದ್ದು ಕಾಸ್ಟ್, ಇದು ಕಣ್ಣಿಗೆ ಮಾತ್ರ ಅಲ್ಲ, ಹೈಪರ್ಟೆನ್ಷನ್ ಮತ್ತು ಡಯಾಬಿಟೀಸಿಂದ ತುಂಬ ಕ್ರಾನಿಕ್ ಪ್ರಾಬ್ಲಮ್ಸ್ ಬರ್ತದೆ, ಕಿಡ್ನಿಗೆ ಪ್ರಾಬ್ಲಮ್ ಬರ್ತದೆ, ಹಾರ್ಟ್ನ ಪ್ರಾಬ್ಲಮ್ ಬರ್ತದೆ. ಡೆಫಿನೆಟ್ಲಿ ಒಳ್ಳೆಯ ಇನ್ಶೂರೆನ್ಸ್ ಇರಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ಗಳು ಬೇಕಾದಷ್ಟು ಇದ್ದಾವೆ, ಆದರೆ ಕಾಸ್ಟ್ಲಿ ಆಗ್ತದೆ. ಕಾಸ್ಟ್ ಮತ್ತು ರೆಪಿಟೇಟಿವ್, ಬಿಕಾಸ್ ಇದು ಹೈಪರ್ಟೆನ್ಷನ್ ಮತ್ತು ಬಿ ಪಿ ಕೂಡ ಕ್ಯೂರ್ ಇರೋದಿಲ್ಲ, ಕಂಟ್ರೋಲಲ್ಲಿ ಇರ್ತದೆ, ಅದು ನಾರ್ಮಲ್ ಆಗೋದಿಲ್ಲಲ್ಲ, ಶುಗರ್ ಫ್ಲಕ್ಚುಯೇಟ್ ಆಗ್ತದೆ, ಮೆಡಿಸಿನ್ಸ್ ಕಂಟಿನ್ಯೂ ತೆಗಿತಾ ಇರಬೇಕು. ಸೊ ಅದು ಕ್ರಾನಿಕ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಮೇ ಬಿ ಫ್ರೀಕ್ವೆನ್ಸಿ ಕಮ್ಮಿ ಆಗ್ತದೆ, ಬಟ್ ಚೆಕಪ್ ಇಸ್ ಲೈಫ್ ಲಾಂಗ್. ನಿಮ್ಮ ಶುಗರ್ ಡಾಕ್ಟ್ರಿಗೆ ಕೂಡ ಲೈಫ್ ಲಾಂಗ್ ತೋರಿಸ್ಬೇಕು, ಕಣ್ಣಿಗೆ ಕೂಡ ಮತ್ತು ಕಿಡ್ನಿಗೆ ಕೂಡ ಲೈಫ್ ಲಾಂಗ್ ತೋರಿಸ್ತಾ ಇರಬೇಕು. ಸೊ ಅದೇ ಪ್ರಾಬ್ಲಮ್, ಟೈಮ್ ಆ್ಯಂಡ್ ಕಾಸ್ಟ್ ಪ್ರಾಬ್ಲಮ್ಸ್. ಈ ಬಿ ಪಿ ಮತ್ತು ಶುಗರ್ ಅನ್ನುವಂಥದ್ದು ಒಂದಕ್ಕೊಂದು ಕನೆಕ್ಟೆಡ್ ಇರ್ತವೆ, ಈ ಎರಡರಿಂದಾಗಿಯೂ ಕೂಡ ರೆಟಿನೋಪತಿ ಬರುವಂಥ ಚಾನ್ಸ್ ಉಂಟಾ? ಎಸ್ ಎಸ್, ಬ್ಲಡ್ ಪ್ರೆಷರ್ ಮತ್ತು ಹೈಪರ್ಟೆನ್ಷನ್ದ ಸೆಪರೇಟ್ಲಿ ಕೂಡ ಪ್ರಾಬ್ಲಮ್ ಬರ್ಬೋದು, ಕಂಬೈನ್ಡ್ ಅದು ಇನ್ನೂ ಜಾಸ್ತಿ ಆಗ್ತದೆ, ಮಿಕ್ಸ್ಡ್ ರೆಟಿನೋಪತಿ ಅಂತ ಹೇಳ್ತದೆ. ಆಗ ಅದು ಇನ್ನೂ ಸೀರಿಯಸ್, ಅದಕ್ಕೆ ಟ್ರೀಟ್ಮೆಂಟ್ ಕೂಡ. ಎಸ್, ಶುಗರ್ ಇರುವ ಪೇಷಂಟ್ಸಲ್ಲಿ ಬಿ ಪಿ ಜಾಸ್ತಿ ಇದ್ದರೆ ಅವರಿಗೆ ರೆಟಿನೋಪತಿ ಜಾಸ್ತಿ ಆಗ್ತದೆ. ಒಳ್ಳೆಯದು ಡಾಕ್ಟರ್, ಮುಖ್ಯವಾಗಿ ನಾವು ಇವತ್ತು ರೆಟಿನೋಪತಿ ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ.